ನಮ್ಮಲ್ಲಿ ಭಾಷೆ ವೇಷ ಜಾತಿ ಪಂಥವೇ ಇರಲಿ ನಮ್ಮಲ್ಲಿ ದೇಶಭಕ್ತಿ ಗೀತೆಗಳನ್ನು ಕೇಳಿದ್ದೇವೆ. ಆಕಾಶವಾಣಿ ಚಿತ್ರದುರ್ಗ, ಸಮಯ ಸರಿಯಾಗಿ 7 ಗಂಟೆ. ಇದೀಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳೋಣ. ಅಭಿಮನ್ಯು ಚಿತ್ರದಿಂದ ಇದ್ದ ಈ ಗೀತೆಯನ್ನು ಕಾರ್ತಿಕ್ ಹಾಗೂ ಸುನಿಧಿ ಸೈಂಧವಿ ಅವರ ಯುಗಳ ಧ್ವನಿಗಳಲ್ಲಿ ಸಾಹಿತ್ಯ ಜಯಂತ್ ಕಾಯ್ಕಿಣಿಯವರದ್ದು ಸಂಗೀತ ಸಂಯೋಜನೆ ಮಾಡಿದ್ದಾರೆ ಅರ್ಜುನ್ ಜನ್ಯ. ನಗುವ ಹಿಡಿದೆತ್ತಿ ನೋಡಲೇ ಬೋ ಯೋಗ ಸೇಯಲಿ ಕನಸೊಂದು ಕನಸಿಗೆ ತಾಗುತ್ತ ಪ್ರಿಯವಾದ ಪ್ರಕರಣವಾಗಿದೆ ಹಿತವಾದ ಹಗರಣ ಕೇಳಿದರೆ ನಾಳೆ ಮುಂಜಾನೆಯ ದುರ್ಗೋದಯ ಪ್ರಸಾರದಲ್ಲಿ 6:40 ನಮ್ಮ ನಿಲಯದಿಂದ ಕೆಳದಿ ಶಿವಪ್ಪ ನಾಯಕ ಯುಎಎಚ್ಎಸ್ ನೇಗಿಲೆ ಮಿಡಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಸಸ್ಯ ತಳಿಗಳ ರಕ್ಷಣೆ ಮತ್ತು ರೈತರ ಹಕ್ಕುಗಳ ಕಾಯ್ದೆಯ ಕಿರು ಪರಿಚಯ ಮೂಡಿಬರಲಿದೆ. ವಿಷಯದ ಮಾಹಿತಿಯನ್ನು ನೀಡಲಿದ್ದಾರೆ ಶಿವಮೊಗ್ಗದ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯದ ಅನುವಂಶೀಯತೆ ಮತ್ತು ಸಸ್ಯ ತಳಿ ಅಭಿವೃದ್ಧಿ ಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿ ಡಾಕ್ಟರ್ ಸೌಜನ್ಯ ಬಿಎ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆಳದಿ ಶಿವಪ್ಪ ನಾಯಕ, ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ. ಇನ್ನು ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇದೀಗ ಕೇಳೋಣ ಗೋಕರ್ಣ ಚಿತ್ರದಿಂದ ಆಯ್ದ ಗೀತೆಯನ್ನು ಉದಿತ್ ನಾರಾಯಣ್ ಹಾಗೂ ಚಿತ್ರ ಅವರ ಯುಗಳ ಧ್ವನಿಗಳಲ್ಲಿ. ಸಾಹಿತ್ಯ ಉಪೇಂದ್ರ ಅವರದು ಸಂಗೀತ ಸಂಯೋಜನೆ ಮಾಡಿದ್ದಾರೆ ಗುರುಕಿರಣ್. ಇಲ್ಲದೆ ಯಾಕೋ ಬಿಸಿ ಬಿಸಿ, ಮಳೆ ಬೀಳದೆ ಯಾಕೋ ಹಸಿ ಹಸಿ, ಎದೆ ಪಡ್ತವೆ ಏರಿದೆ ಬಿಪಿ ಇಲ್ಲದೆ. ಜ್ವರ ಇಲ್ಲದೆ ಯಾಕೋ ಬಿಸಿ ಬಿಸಿ, ಮಳೆ ಬೀಳದೆ ಯಾಕೋ ಹಸಿ ಹಸಿ. ಇದ್ದರೂ ಸಹ ಎದೆ ಬಡಿತ ಕೇಳಿದ್ದೀಗ ಜ್ವರ ಇಲ್ಲದೆ ಯಾಕೋ ಬಿಸಿ ಬಿಸಿ ಇದೊಂದು ಪ್ರಕಟಣೆ ಚಿತ್ರದುರ್ಗ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್. ಇದೇ ತಿಂಗಳ 29 ಆಗಸ್ಟ್ 2022 ಸೋಮವಾರ ಮಧ್ಯಾಹ್ನ 2 ಗಂಟೆಗೆ ವಾಸವಿ ಯುವಜನ ಸಂಘದ ಕಚೇರಿಯಲ್ಲಿ ಚಿತ್ರದುರ್ಗ ನಗರದ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗಾಗಿ ಅಮೃತ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ರಾಷ್ಟ್ರಗೀತೆ ಸ್ಪರ್ಧೆಯನ್ನು ಏರ್ಪಡಿಸಿದೆ. ನಗರದ ಎಲ್ಲ ಪ್ರೌಢಶಾಲೆಗಳಿಂದ ಇಬ್ಬರಂತೆ ಇದರಲ್ಲಿ ಭಾಗವಹಿಸಲು ಕ್ಷೇತ್ರ ಶಿಕ್ಷಣಾಧಿಕಾರಿಯವರ ಆದೇಶವಿರುತ್ತದೆ. ಆದುದರಿಂದ ತಾವು ದಯವಿಟ್ಟು ಈ ಪ್ರಕಟಣೆಯನ್ನು ಪರಿಗಣಿಸಿ ಭಾಗವಹಿಸಲು ಯಾವುದೇ ಶುಲ್ಕವಿರುವುದಿಲ್ಲ ಎಂದು ಪ್ರಕಟಣೆ ತಿಳಿಸುತ್ತದೆ. ಪ್ರಕಟಣೆ ಕೇಳಿದಿರಿ. ಇದೀಗ ಕೇಳೋಣ ಅಂಬಾರಿ ಚಿತ್ರದಿಂದ ಆಯ್ದ ಗೀತೆಯನ್ನು. Shake your body. Come on, move it, move it, move your body. Shake it, shake it, shake your body. Come on, move it, move it, move your body. Yara ganchitara. Dance with me, baby, Sarasota. ಪಿಎಂ ಕಿಸಾನ್ ಯೋಜನೆಯಡಿ ಇನ್ನು ಮುಂದೆ ಕೇಂದ್ರ ಸರ್ಕಾರದ ಆರ್ಥಿಕ ನೆರವು ಪಡೆಯಲು ಇಕೆವೈಸಿ ಮಾಡುವುದು ಅತ್ಯಂತ ಅವಶ್ಯಕವಾಗಿರುತ್ತದೆ. ಇದಕ್ಕೆ 31 ಆಗಸ್ಟ್ 2022 ಕೊನೆಯ ದಿನಾಂಕವಾಗಿರುತ್ತದೆ. ಆದ ಕಾರಣ ಪ್ರತಿ ಫಲಾನುಭವಿ ರೈತರು ಇಕೆವೈಸಿಯನ್ನು ತಪ್ಪದೆ ಕೊನೆಯ ದಿನಾಂಕದೊಳಗಾಗಿ ಮಾಡಿಸುವುದು ಅವಶ್ಯಕವಾಗಿರುತ್ತದೆ. ಪಿಎಂ ಕಿಸಾನ್ ಫಲಾನುಭವಿಗಳು pmkisan.gov.in ವೆಬ್ಸೈಟ್ಗೆ ಭೇಟಿ ನೀಡಿ ಆಧಾರ್ ಸಂಖ್ಯೆ ಹಾಗೂ ಮೊಬೈಲ್ ಸಂಖ್ಯೆ ನಮೂದಿಸಬೇಕು. ಮೊಬೈಲ್ ಸಂಖ್ಯೆಗೆ ಬರುವ ಒಟಿಪಿಯನ್ನು ನಮೂದಿಸಿ ಉಚಿತವಾಗಿ ಇಕೆವೈಸಿ ಮಾಡಿಸಬಹುದಾಗಿದ್ದು, ಆಧಾರ್ ಸಂಖ್ಯೆಗೆ ಮೊಬೈಲ್ ನಂಬರ್ ಜೋಡಣೆಯಾಗದ ರೈತರು ಅಥವಾ ಒಟಿಪಿ ಸೃಜನೆಯಾಗದ ರೈತರು ಹತ್ತಿರದ ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಗ್ರಾಮ 1 ಸೇವಾ ಕೇಂದ್ರ ಅಥವಾ ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ಬಯೋಮೆಟ್ರಿಕ್ ಆಧಾರದ ಮೇಲೆ ಇಕೆವೈಸಿ ಮಾಡಲು ಅವಕಾಶವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಬಹುದು ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಪ್ರಕಟಣೆ ಕೇಳಿದಿರಿ. ಇನ್ನು ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇದೀಗ ಕೇಳೋಣ ಜೇಸುದಾಸ್ ಹಾಗೂ ಅನುರಾಧ ಶ್ರೀರಾಮ್ ಅವರ ಯುಗಳ ಧ್ವನಿಗಳಲ್ಲಿ ಪ್ರೀತ್ಸುತ್ತಪ್ಪ ಚಿತ್ರದಿಂದಾಯ್ದ ಈ ಗೀತೆ. ಸಂಗೀತ ಮತ್ತು ಸಾಹಿತ್ಯ ಹಂಸಲೇಖ. ಮಾತಿನ ಮಳೆಯು ತುಂಬಿದೆ, ಹೊರಗೆ ಬಾರದೆ ನಿಂತಿದೆ, ಮಿಂಚಿದೆ ಗುಡುಗಿದೆ. ಸೋನೆ ಮಳೆಯಾಗಿ ಆದರೂ ಮೆಲ್ಲ ಮೆಲ್ಲ ಬರಬಾರದೆ. ಸೋನೆ ಸೋನೆ ಸೋನೆ ಸೋನೆ ಸೋನೆ ಪ್ರೀತಿಯ ಸೋನೆ. ಈ ಮಳೆ ಹೂ ಮಳೆ ಪ್ರೀತಿಯ ವರಗಳೇ. ಬಿಂದು ಬೃಂದ ತಾವಾಗಿವೆ, ನಳಿನ ನರ್ತನ ಮಾಡಿವೆ. ಸಂಗಾತಿ ನೀನು ನಿನ್ನ ಪ್ರೀತಿ ತೋಳಲ್ಲಿ ನಾನು ಕುಂತರು ನಿಂತರು ನಿನ್ನದೇ ತುಂತುರು ನೆನೆದಿದೆ ನನ್ನದೇ ಆ ಸೋನೆ ಸೋನೆ ಸೋನೆ ಸೋನೆ ಪ್ರೀತಿಯ ಸೋನೆ ಸೋನೆ ಸೋನೆ ಸೋನೆ ಸೋನೆ ಪ್ರೀತಿಯ ಸೋನೆ ನಿರ್ಮಲ ಕೋಮಲ ಶೀತಲ ಶಾಂತಲ ಕಾವ್ಯದ ಕಾವ್ಯದ ಕುಸುರಿಯೇ ಕವನದ ಲಹರಿಯೇ ಅಂದದ ಪ್ರತಿಮೆಯೇ ನಿನ್ನ ಅಂಗ ಛಂದೋಮಯ ನಿನ್ನ ಭಾವ ವ್ಯಾಕರಣಮಯ ಸೋನೆ ಸೋನೆ ಸೋನೆ ಸೋನೆ ಸೋನೆ ಸೋನೆ ಸೋನೆ ಸೋನೆ ಏನಿದು ಬದಲಾದ ಹಾಗಿದೆ ಆಸೆ ಮಲೆನಾಡು ಚಿಗುರಿದೆ ಓ ಕನಸೇ ಕೆಳಗರೆ ಇದೊಂದು ಪ್ರಕಟಣೆ. ಎಚ್ಎಎಲ್ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ನಲ್ಲಿ ಸಿಎನ್ಸಿ ಪ್ರೋಗ್ರಾಮರ್ ಕಮ್ ಆಪರೇಟರ್ ಮಷಿನಿಸ್ಟ್ ಎಲೆಕ್ಟ್ರಿಷಿಯನ್ ಆ್ಯಂಡ್ ವೆಲ್ಡರ್ ಟ್ರೇಡ್ಗೆ ಸಂಬಂಧಪಟ್ಟ ಫುಲ್ ಟರ್ಮ್ ಅಪ್ರೆಂಟಿಸ್ ತರಬೇತಿಗೆ ಅರ್ಜಿ ಆಹ್ವಾನಿಸಿದ್ದು ವಿವರಗಳು ಈಗ ಹೇಳುವಂತಿವೆ. ವಯೋಮಿತಿ ಅಭ್ಯರ್ಥಿಗಳಿಗೆ ಕನಿಷ್ಠ 15 ವರ್ಷ, ಗರಿಷ್ಠ 18 ವರ್ಷ. ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಬಡತನ ರೇಖೆಗಿಂತ ಕಡಿಮೆ ಇರುವ ಕರ್ನಾಟಕ ರಾಜ್ಯದ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹರು. ವಿದ್ಯಾರ್ಹತೆ ಎಸ್ಎಸ್ಎಲ್ಸಿಯಲ್ಲಿ ಸಾಮಾನ್ಯ ಅಭ್ಯರ್ಥಿಗಳು ಕನಿಷ್ಠ 60% ಅಂಕ, ಒಬಿಸಿ ಎಸ್ಸಿ ಎಸ್ಟಿ ಅಭ್ಯರ್ಥಿಗಳು 50% ಅಂಕ ಪಡೆದಿರಬೇಕು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 8/9/2022. ಅರ್ಜಿಯ ಜೊತೆಗೆ ಸಲ್ಲಿಸಬೇಕಾಗಿರುವ ಪ್ರಮಾಣ ಪತ್ರಗಳು ಹೀಗಿವೆ: ಎಸ್ಎಸ್ಎಲ್ಸಿ ಅಂಕಪಟ್ಟಿ, ಜಾತಿ ಪ್ರಮಾಣ ಪತ್ರ, ಅಂಗವಿಕಲರ ಪ್ರಮಾಣ ಪತ್ರ, ಆಧಾರ್ ಕಾರ್ಡ್ ಜೆರಾಕ್ಸ್, ಬಿಪಿಎಲ್ ಅಂತ್ಯೋದಯ ಪಡಿತರ ಚೀಟಿ ಜೆರಾಕ್ಸ್, ಪಾಸ್ಪೋರ್ಟ್ ಅಳತೆಯ 2 ಭಾವಚಿತ್ರಗಳು. ಅರ್ಜಿ ಸಲ್ಲಿಸಲು ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಚಿತ್ರದುರ್ಗ ಇಲ್ಲಿ ನೋಂದಾಯಿಸಿಕೊಳ್ಳಲು ತಿಳಿಸಲಾಗಿದೆ. ಪ್ರಕಟಣೆ ಕೇಳಿದಿರಿ. ಇನ್ನು ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇದೀಗ ಕೇಳೋಣ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಯುಗಳ ಧ್ವನಿಗಳಲ್ಲಿ ಮನೆ ದೇವರು ಚಿತ್ರದಿಂದ ಇದ ಈ ಗೀತೆ. ತಪ್ಪು ಮಾಡುವ ಕಾರ್ಯಕ್ರಮದ ಕೊನೆಯದಾಗಿ ಕೇಳೋಣ ಇಂತಿ ನಿನ್ನ ಪ್ರೀತಿಯ ಚಿತ್ರದಿಂದ ಇದ್ದ ಈ ಗೀತೆಯನ್ನ ಹೇಮಂತ್ ಹಾಗೂ ನಂದಿತಾ ಅವರ ಇವುಗಳ ಧ್ವನಿಗಳಲ್ಲಿ ಸಾಹಿತ್ಯ ಯೋಗರಾಜ್ ಭಟ್ ಅವರದು. ಹೇಳಿದ ಜೊತೆಗೆ ಎದೆಯ ಸುಡುವ ಸೊಂಪು ನೆನಪುಗಳು ಪ್ರತಿಯೊಬ್ಬರಲ್ಲೂ ಕಾಣುವನು ಅವರು ಬೆಂಬಿಡದಂತ ಆ ನಗುವಿನ ನೆರಳು ನಗುತ್ತಾ